ಕೃಷಿ ಮಾಡಿ ಈ ಕೃಷಿ ಕಷ್ಟ ಕೋಟಲೆ ಅನ್ನುವಂತಹ ವಿಚಾರ ಏನದ ಅದನ್ನ ಮರೆತು ಹೋಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಏನು ತಾವು ಇಲ್ಲಿ ತನಕ ಭಾಗವಹಿಸಿದ ಅನುಭವಗಳನ್ನು ಹೇಳಿದ್ದೀರಿ ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಬಸುವಿನ ಪಾದಿನ ತೆಳಗ ಬಸುವಿನ ಪಾದಿನ ತೆಳಗ ಪಾತಳ ಗಂಗಾಳಗ ಪಾತಳ ಗಂಗಾಳಗ ಬಸುವಿನ ಮಳ ಕಾಲಿನ ಮೇಲೆ ಬಸುವಿನ ಮಳ ಕಾಲಿನ ಮೇಲೆ ಮಲಕಣ ದೇವರಿದ ಮಲಕಣ ದೇವರಿದ ಬಸುವಿನ ಚಪ್ಪಿಯ ಮೇಲೆ ಬಸುವಿನ ಚಪ್ಪಿಯ ಮೇಲೆ ಚತುಸು ದೇವರಿದ ಚತಿಸು ದೇವಾರಸುವಿನ ಬಾಲಿಯ ಒಳಗೆ ಬಸವಾನಿನ ಬಾಯಿಯ ಒಳಗೆ ರತ್ನಗಲ್ಲಾನಿದಾವದಾರೊಳಗೆ ರತ್ನಗಲ್ಲಾನಿದಾವದಾರೊಳಗೆ ಬಸುವಿನ ಬಸುವಿನ ನ್ಯಾಲಿಗಿ ಮೇಲೆ ಬಾನಂಬಸದಿದವಾದರೊಳಗೆ ಬಾನಂಬಸದಿದವಾದರೊಳಗೆ ಬಸುವಿನ ಕಣ್ಣಿನ ಒಳಗೆ ಬಸುವಿನ ಕಣ್ಣಿನ ಒಳಗೆ ಕಂಡಳ ಕಂಡಳ ಧರುಳಾನಿದಾವದಾರೊಳಗೆ ಬಸುವಿನ ಹೂಬಿನ ಮೇಲೆ ಬಸುವಿನ ಹೂಬಿನ ಮೇಲೆ ರಾಮರು ಬಾಣಾನಿದಾವದಾರೊಳಗೆ ರಾಮರ ಬಾಣಾನಿದಾವದಾರೊಳಗೆ ಬಸುವಿನ ಹಣಿಯ ಮೇಲೆ ಬಸುವಿನ ಹಾಣಿಯ ಮೇಲೆ ಬ್ರಹ್ಮ ದೇವಾರಿದಾರದಾರೊಳಗೆ ಬ್ರಹ್ಮ ದೇವಾರಿದಾರದಾರೊಳಗೆ ಬಸುವಿನ ಕಂಬಿನ ಮೇಲೆ ಬಸುವಿನ ಕಂಬಿನ ಮೇಲೆ ಶಿವನ ತ್ರಿಸೋಲಿದಾವದಾರೊಳಗೆ ಶಿವನ ತ್ರಿಸೋಲಿದಾವದಾರೊಳಗೆ ಬಸುವಿನ ನೀಣಿಯ ಮೇಲೆ ಬಸುವಿನ ನೀಣಿಯ ಮೇಲೆ ಪಾರುತಿಸಿದಾರಿದಾರದಾರೊಳಗೆ ಪಾರುತಿಸಿದಾರಿದಾರದಾರೊಳಗೆ ಬಸುವಿನ ಬೆನ್ನಿನ ಮೇಲೆ ಬಸುವಿನ ಬೆನ್ನಿನ ಮೇಲೆ ಶಿವ ಪಾರ್ವತಿದಾರದಾರೊಳಗೆ ಶಿವ ಪಾರ್ವತಿದಾರದಾರೊಳಗೆ ಬಸುವಿನ ಕಾಲಿನ ಮೇಲೆ ಬಸುವಿನ ಕಾಲಿನ ಮೇಲೆ ಬಾಲ ಹಣ ಮಾರಿದಾರದಾರೊಳಗೆ ಬಾಲ ಹಣ ಮಾರಿದಾರದಾರೊಳಗೆ ಯದು ಬಾತಂಗ ಸುಂದರಿ ಗುಣ ಬಾರೆ ಸೋ

ಕಲ್ಲ ಕರಗುವ ತನಕ ಯಾಚರಿಟ್ಟು ನಡಿ ಮನವೇ ಮರಳೈ ಸ್ವಾಮಿ ಪಾಲಿಗೆ ಹೊಂದಿ ಮರಳೈ ಸ್ವಾಮಿ ಪಾಲಿಗೆ ಹೊಂದಿ ಕಡಗಿ ನೀರ ಆಗುವದಲ್ಲ ಈ ಕಲ್ಲ ಈ ಕಲ್ಲ ಕರಗುವ ತನಕ ಯಾಚರಿಟ್ಟು ನಡಿ ಮನವೇ ಈ ಕಲ ಕರಗುವ ತನಕ ಯಾಚರಿಟ್ಟು ನಡಿ ಮನವೇ ಸಿದ್ದೇಶ್ವರದಿಂದ ಸಿದ್ದೇಶ್ವರದಿಂದ ಹೊರಗಿ ಊರ ಆಡಿದ ಮುಂದೆ ಈ ಕಲ ಈ ಕಲ ಕರಗುವ ತನಕ ಯಾಚರಿಟ್ಟು ನಡಿ ಮನವೇ ಈ ಕಲ್ಲ ಕರಗುವ ತನಕ ಯಾಚರಿಟ್ಟು ನಡಿ ಮನವೇ ಎಣ್ಣಿನ ಜಲ ಮಕ್ಕಿರ್ಬೇಕ ಹೊಲ ಮಾನಿ ಮಾನಿ ಮುಂದ ಎರಡತ್ತಿರ್ಬೇಕ ಹೊಲ ಮಾನಿ ಮಾನಿ ಮುಂದ ಎರಡತ್ತಿರ್ಬೇಕ ಹೊಲ ಮಾನಿ ಮಾನಿ ಮುಂದ ಎರಡತ್ತಿರ್ಬೇಕ ಹೇಳಿ ಕೇಳಿ ಮಾಡ ಸಂತ ಮಾವನಿರ್ಬೇಕ ಹೇಳಿ ಕೇಳಿ ಮಾಡ ಸಂತ ಮಾವನಿರ್ಬೇಕ ಹೇಳಿ ಕೇಳಿ ಮಾಡ ಸಂತ ಮಾವನಿರ್ಬೇಕ ತರ ಬರ ಮಾನಿಯಾಗ ತರ ಬರ ಮಾನಿಯಾಗ ಅತ್ಯವು ಇರ್ಬೇಕ ತರ ಬರ ಮಾನಿಯಾಗ ಅತ್ಯವು ಇರ್ಬೇಕ ಒಳಗ ಹೊರಗ ತಿರುಗಲಾಕ ನಾಲ್ಕು ಇರ್ಬೇಕ ಒಳಗ ಹೊರಗ ತಿರುಗಲಾಕ ನಾಲ್ಕು ಇರ್ಬೇಕ ಒಳಗ ಹೊರಗ ತಿರುಗಲಾಕ ನಾಲ್ಕು ಇರ್ಬೇಕ ಹನಿ ಒಳಕಿ ನಡಿಯಲಾಕ ಬಾವನಿರ್ಬೇಕ ಹಂಜಿ ಒಳಕಿ ನಡಿಯಲಾಕ ಬಾವನಿರ್ಬೇಕ ಹಂಜಿ ಒಳಕಿ ನಡಿಯಲಾಕ ಬಾವನಿರ್ಬೇಕ ಸರಿ ನಾನಂತ ಸರಿ ಜೋಡಿ ನೆಗೆಯಣಿರ್ಬೇಕ ನಾನಂತ ಸರಿ ಜೋಡಿ ನೆಗೆಯಣಿರ್ಬೇಕ ನಾನಂತ ಸರಿ ಜೋಡಿ ನೆಗೆಯಣಿರ್ಬೇಕ ಹಲ ಹೈನ ಹಿಂಡಲಾಕ ಮೈದಾನಿರ್ಬೇಕ ಹಲ ಹೈನ ಹಿಂಡಲಾಕ ಮೈದಾನಿರ್ಬೇಕ ಹಲ ಹೈನ ಹಿಂಡಲಾಕ ಮೈದಾನಿರ್ಬೇಕ ಹಲ ಹೈನ ಉಳ್ಳಾಕ ಮಕ್ಕಳಿರ್ಬೇಕ ಹಲ ಹೈನ ಉಳ್ಳಾಕ ಮಕ್ಕಳಿರ್ಬೇಕ ಹಲ ಹೈನ ಉಳ್ಳಾಕ ಮಕ್ಕಳಿರ್ಬೇಕ ತವರು ಮನಿ ಕರ್ಕೊಂಡೋಗುಲ ಕಣ ತಮರಿರ್ಬೇಕ ತವ್ರ ಮನಿ ಕರ್ಕೊಂಡೋಗುಲ ಕಣ ತಮರಿರ್ಬೇಕ ತವ್ರ ಮನಿ ಕರ್ಕೊಂಡೋಗುಲ ಕಣ ತಮರಿರ್ಬೇಕ ಪಾಟದ ಕಾಟಿ ಮ್ಯಾಲ ಹಡದಪ್ಪಿರ್ಬೇಕ ಪಾಟದ ಕಾಟಿ ಮ್ಯಾಲ ಹಡದಪ್ಪಿರ್ಬೇಕ ಪಾಟದ ಕಾಟಿ ಮ್ಯಾಲ ಹಡದಪ್ಪಿರ್ಬೇಕ ಸುಖ ದುಃಖ ಕೇಳಲಾಕ ಹಡದವ ಇರ್ಬೇಕ ಸುಖ ದುಃಖ ಕೇಳಲಾಕ ಹಡದವ ಇರ್ಬೇಕ ಸುಖ ದುಃಖ ಕೇಳಲಾಕ ಹಡದವ ಇರ್ಬೇಕ ಅನವತ್ತನ ಕೇಳಲಾಕ ಅಕ್ಕ ತಂಗ್ಯಾರಿರ್ಬೇಕ ಹನುಮಾತನ ಕೇಳಲಾಕ ಅಕ್ಕ ತಂಗ್ಯಾರಿರ್ಬೇಕ ಹನುಮಾತನ ಕೇಳಲಾಕ ಅಕ್ಕ ತಂಗ್ಯಾರಿರ್ಬೇಕ ಅಡುಗೆ ಅಂಗಡಿ ಮಾಡಲ ಕತ್ತಿಗೆ ಇರ್ಬೇಕ ಅಡುಗೆ ಅಂಗಡಿ ಮಾಡಿ ಉಣಸಲ ಕತ್ತಿಗೆ ಇರ್ಬೇಕ ಅಡಿಗೆ ಅಂಬಲಿ ಮಾಡಿ ಉಣಸಾಕಿರ್ಬೇಕ ತವ್ರ ಮನೆ ಮಂಚದ ಮ್ಯಾಲ ಸುಖ ದುಃಖ ಗಳಿಬೇಕ ತವ್ರ ಮನೆ ಮಂಚದ ಮ್ಯಾಲ ಸುಖ ದುಃಖ ಗಳಿಬೇಕ ತವ್ರ ಮನೆ ಮಂಚದ ಮ್ಯಾಲ ಸುಖ ದುಃಖ ಗಳಿಬೇಕ ತಾಯಿ ತಂದಿ ಹಾರ ಅಂದು ಹೆಣ ಮಳು ತರ್ಬೇಕ ಅಣ್ಣ ತಮ್ಮರ ಸಾರ ಅಂದು ಹೆಣ ಮಳು ತರ್ಬೇಕ ಹುಟ್ಟ್ಯಾರ ಕೊಲಿ ಪಾಕಿ ಬಿಟ್ಟಾರ ಸಿದೆ ಸೂರ ಹುಟ್ಟ್ಯಾರ ಕೊಲಿ ಪಾಕಿ ಬಿಟ್ಟಾರ ಸಿದೆ ಸೂರ ಮೆಟ್ರಿ ಮಾಡ್ಯಾರ ವಾರು ಶರಣ ಓಂ ನಾಮ ಶಿವಯ ನೀರೇ ಮೆಟ್ರಿ ಮಾಡ್ಯಾರ